ಮಠಿಯ ಮಠಿಯ ರಾಜಕೀಯ ಬಂದಿದೆ. ಆ ಮಠದೋಡು ಈ ಮಠದೋಡು ಇದೆಲ್ಲವೂ ಶ್ರದ್ಧೆ. ಇದು ಮನುಷ್ಯನ ದೊಡ್ಡ ಬೇರೆ ಬಿಡುಗಡೆಯೇ ಇಲ್ಲ. ಈಗೋ ಬಿಡದೆ ಶ್ರೇಷ್ಠ ಅಂದ್ರೆ ಈಗೋ ಬಿಡದೆ ದೇವರ ಪ್ರಭುವಾಗಿಲ್ಲ. ಈ ಒಂದೊಂದು ಮಠಗಳು ಒಂದೊಂದು ಈಗೋವನ್ನು ಬೆಳೆಸ್ತಾ ಇದೆ. ಆದ್ರೆ ಎಂದೂ ದೇವರ ಪ್ರಭುವಾಗಿ ಮಾಡ್ತಾ ಇದೆ. ಇದೆಲ್ಲ ಒಳ್ಳೆಯ ಸಿದ್ಧಾಂತದಲ್ಲಿ ಹುಟ್ಟಿಯೂ ದೇವರ ಪ್ರಭುವಾಗಿ ಮಾಡ್ತಾ ಇದೆ. ಇದೇ ಶ್ರದ್ಧೆಯ ಬೇರೆ ನಮಗೆ ಇಂಥ ಕೆಟ್ಟ ಶ್ರದ್ಧೆಯಲ್ಲಿ ನಾವು ಬದುಕಲಿಕ್ಕೆ ತೊಡಗಿದೆ ಮುಂದೆ ನಾವು ಈ ಶ್ರದ್ಧೆಯಿಂದ ಬಿಡುಗಡೆಯೇ ಇಲ್ಲ. ಅಂದ್ರೆ ಸಂಸಾರದಲ್ಲಿ ದೊಡ್ಡ ಬೇರೆ ಶ್ರದ್ಧೆಯ ಬೇರೆ. ಆಮೇಲೆ ದೇಹವನ್ನು ಪಂಚಭೂತದ ಬೇರೆ ನೋಡಿದ್ರೆ ಇದು ಬೇರೆ ಶ್ರದ್ಧಾ ಗ್ರಾಮ ಪೃಥ್ವಿ. ಆಮೇಲೆ ಇಂದ್ರಿಯಗಳ ಮೇಲೆ ಗಂಡು ಕಿವಿ ಏನಿರುತ್ತೆ ಅಂದ್ರೆ ಯಾವುದನ್ನು ಗೊತ್ತೇ ಇಲ್ಲ, ನೋಡ್ಲಿಕ್ಕೂ ಗೊತ್ತಿಲ್ಲ, ಕೇಳಲಿಕ್ಕೂ ಗೊತ್ತಿಲ್ಲ, ನಮ್ಮ ಇಲ್ಲ ಆಗಲ್ಲ. ಯಾವುದನ್ನು ನೋಡುದು, ಯಾವುದನ್ನು ಕೇಳುದು, ಯಾರ ಬಗ್ಗೆ ವಿಚಾರಿ ಕೇಳುದು, ಅವನನ್ನು ಟೀಕೆ ಮಾಡುವುದು ಎಲ್ಲ ಶುರುವಾಯಿತು. ಈ ಬೇಲಿಗಳು ಯಾರ್ಯಾದ್ಮೇಲೆ ಏನೇನೋ ಟೀಕೆ ಟಿಪ್ಪಣಿಗಳು, ಇಲ್ಲದ ಮಾತುಗಳು, ಇಲ್ಲದ ಅಪಹಾಸ್ಯಗಳು, ಅದನ್ನು ಕೇಳುದು, ಅದನ್ನು ಕೇಳಿ ಖುಷಿ ಪಡುದು, ಇನ್ನೊಬ್ಬರು ಕೇಳುದು, ಇದೆಲ್ಲ ಶುರುವಾಯಿತು. ಇಂದ್ರಿಯಗಳ ಮೇಲೆ ಮನಸ್ಸು ಬೇಡವಾದಲ್ಲಿ ಯೋಚನೆ ಮಾಡುವುದು, ಬೇಡವಾದ್ದನ್ನ ಬೇರೆ ಯಾರ್ಯಾರ ಬಗ್ಗೆ ಕೆಟ್ಟ ಚಿಂತನೆಗಳು, ರಾಗದ್ವೇಷಗಳು ಮನಸ್ಸಿನಲ್ಲಿ ಅನ್ನದಿಂದಷ್ಟೇ ವಿನ ಒಳ್ಳೆ ಫುಡ್ ತಗೊಂಡೆ, 4 ಕೆಜಿ ಜಾಸ್ತಿ ಆಗಿದೆ ಜೀವ, 3 ಕೆಜಿ ಎಷ್ಟು ಕೆಜಿ ಆಗುತ್ತೆ ಜೀವ, ಯಾವ ಆಹಾರ ತಗೊಂಡ್ರೆ, ಯಾವ ಚವನ ಪ್ರಾಶ ತಗೊಂಡ್ರೆ 4 ಕೆಜಿ ಆಗುತ್ತೆ ಜೀವ, ಕೆಜಿ ಆದ್ರೆ ಇದು ಫ್ಯಾಟ್ ಬೆಳೆದಂತ ದೇಹದಲ್ಲಿ 4 ಕೆಜಿ ಜಾಸ್ತಿ ಆಗಿದೆ. ಇವನಾಗುದು ಇವನಾಗ್ತದೆ, ಇವನ ದೇಹ ಆದ್ರು ನಾಳೆ ರಾಜ್ಯದಲ್ಲಿ ಗುರುವರಿ ಮಾಡಾಷ್ಟೇ, ಇದು ಉಪಯೋಗಿಲ್ಲ ಸ್ಥಾನ ಜಾಸ್ತಿ. ಆದ್ರಿಂದ ಹೀಗೆ ಏನೇನೋ ಯುಗಗಳು, ಈ 15 ಬೇಲಿಗಳು 15 ಯುಗಗಳಾಗಿರ್ತವೆ. ತಪಸ್ಸು ಏನೇನೋ ಯೋಚನೆಗಳು, ಮಂತ್ರ ಏನೇನೋ ಮಾತುಗಳು, ಅಂದ್ರೆ ಹೀಗೆ ಮಾಡಬೇಕು ಅಂತ ಯೋಚನೆ, ಅಂದ್ರೆ ಹೀಗೆ ಮಾಡಿಬಿಡ್ತೇನೆ ಅನ್ನೋ ಮಾತು ಕೃತಿ ಮಾಡಿ ತೊಡಗುವುದು ಸೋತು. ಅದರಿಂದ ಪೊಸೆಷನ್ ಹೆಸರು ಇವೇ 15 ಬೇಲಿಗಳ ಒಳಗೆ ಜೀವ ಕೂತು ಹೋಗಿದೆ. ಈಗ ಬೇಲಿಯೇ ಕಾಣು, ಜೀವ ಕಾಣದೇ ಇಲ್ಲ. ಒಂದೊಂದು ಫೆನ್ಸ್ ಅನ್ನ ಡಿಫೆನ್ಸ್ ಮಾಡಬೇಕು, ಬೇಲಿ ಮುರಿದು ಒಳಗೆ ಹೋಗಬೇಕು. 15 ಬೇಲಿ ಮುರಿದ್ರೆ ಒಳಗಿಂದ 16 ನಿಮಿಷ ಷೋಡಶ ಕನಸ್ವಾಮಿ ಪುರುಷ. ಇದಕ್ಕೆ ಏನು ವಿಶೇಷ ಇಷ್ಟು ಅಂದ್ರೆ, ಅದಕ್ಕೆ ಅವನು ಹೇಳ್ತಾನೆ, ಸ ಪಂಚದಶಾಹಾನಿ ನಾಶಿ ಕಾಮಂ ಅಪಸ್ತಿವ ಅಪೋಮಯ ಪ್ರಾಣ ನದಿಬತು ಛಿದ್ಯತೆ. ಯಾಕೆ ಅಂದ್ರೆ 15 ದಿವಸ ಊಟ ಮಾಡ್ಬಿಟ್ಟು ಮದನಿಗೆ ಪ್ರಕಟಿಗಲ್ಲಿದೆ, 15 ದಿವಸ ಊಟ ಮಾಡ್ಬಿಟ್ಟು 15 ದಿವಸ ಉಪವಾಸ ಮಾಡು, ಮತ್ತೆ 14 ದಿವಸ ಮಾತಾಡ, ಮತ್ತೆ ನಿನ್ ಮಾತಾಡ. ಇಂಥ ಗುರು ಮಸಿಗೆ ಪಾಠವೇ ಬೇಡ, ನಮ್ಮ ಗುರು ಸಾಂದ್ರ ಬೇರೆ ಕಡೆ ಹೋಗ್ತೇನೆ ತೋಟ ಮಾಡ್ತೀನಿ ಬೇರೆ. ಇವ್ರ ಮಗನಿಗೆ 15 ದಿವಸ ಉಪವಾಸ ಮಾಡು, 14 ದಿವಸ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಕಥೆ. ಯಾಕೆ ಅಂದ್ರೆ 16 ಕಲೆ, 15 ಕಲೆಗಳಿದೆ ಈ ದೇಹದಲ್ಲಿ, ಅದು ಒಂದೊಂದೇ ಹೋಗ್ಬೇಕು. 15 ಕಲೆ ಹೋಗಿ ನೀನು ಪ್ಯೂರ್ ಸೆಲ್ಫ್ ಆಗ್ಬೇಕು, ಅವಾಗ ಪಾಠ ಮಾಡ್ತೀನಿ ಅಂತಾರೆ. ಆವಾಗ ಪಂಚದಶಾಹಾನಿ ನಾಶಿ ಅಯ್ಯಪ್ಪ, ಊಟ ಮಾಡಿದ್ರೆ ನೀವು ನಮ್ಗೆ ನಮ್ ಪಿಂಡ ಹಾಕ್ಬೇಕಾಗತ್ತೆ, ನಮ್ಮಲ್ಲಿ ಕೇಳಿ ಬರೋದು. ಅದಕ್ಕೆ ಹೇಳ್ತಾರೆ ಏನಿಲ್ಲ, ಕಾಮಂ ಅಪಕ್ತಿಮ ಸಖತ್ತು ನೀರು ಕುಡಿ, ಬೆಳಿಗ್ಗೆ ಸಂಜೆ ತನಕ ಸಖತ್ತು ತಂಬಿಗೆ ತಂಬಿಗೆ ನೀರು ಕುಡಿ, ಊಟವನ್ನು ಮಾಡ್ಕೊಂಡು ಚೆನ್ನಾಗಿ ನೀರು ಕುಡಿಯೋ, ಸಾಯೋಲ್ಲ ನೀನು, ನಾನು ಸಾಯವಾಗಿ ಹೇಳ್ತೇನೆ ನಿನ್ನಪ್ಪ, ನೀರು ಕುಡಿ, ಕಾಮ ಅಪಕ್ತಿಮ. ಯಾಕೆಂದ್ರೆ ಅಪೋಮಯ ಪ್ರಾಣ ನಮಿಗೊತ್ತೋ ವಿಚ್ಛಿನ್ಸಿದೆ, ಪ್ರಾಣ ಶಕ್ತಿ ಇರೋ ನೀರಿನಲ್ಲಿ, ನೀರು ಕುಡಿದ್ರೆ ಪ್ರಾಣ ಹೋಗಲ್ಲ, ನೀನು ಸಾಯೋಲ್ಲ, 14 ದಿವಸ ಬಾ ಮತ್ ಮಾಡ್ಕೊಂಡು. ಹೀಗೆ ಅವನನ್ನ ಕಳಿಸ್ಬಿಟ್ಟ. 15 ದಿವಸ ಉಪವಾಸ ಕೂತು ನೀರು ಕುಡಿದು, ಆಮೇಲೆ 14 ದಿವಸ ಅಪ್ಪ ಮಗನಿಗೆ ಅಹಂಕಾರದಿಂದ ಮದನಿಗೆ ನೀರು ಕುಡಿಸ್ಬಿಟ್ಟ. 14 ದಿವಸ ಮಗ ಬಂದ. ಈ 15 ದಿವಸ ನಂತರ ಏನಾಯ್ತು ಅಂತ ನನ್ನ ದಿವಸ ಕಳೆದು ಬೇಡ, ನಾಳೆ ಬೆಳಿಗ್ಗೆ ನೋಡಿ, ನಾವು ಒಂದು ರಾತ್ರಿ ಕಾದ್ರೆ ಸಾಕು, ನಾಳೆ ಬೆಳಿಗ್ಗೆ ಮುಂದೆ ಏನಾಯ್ತು ಅವನು ಏನು ಎಕ್ಸ್ಪ್ಲೈನ್ ಮಾಡಿದ. ಅಪ್ಪ ಪ್ರಾಕ್ಟಿಕಲ್ ಆಗಿ 15 ದಿವಸ ಊಟ ಬಿಟ್ಟದ್ರಿಂದ ಏನು ಸಮಸ್ಯೆ ಪರಿಹಾರ ಆಯ್ತು, ಪ್ರಶ್ನೆಗೆ ಏನು ಉತ್ತರ ಸಿಕ್ಕಿತು ಅನ್ನೋದನ್ನ ನಾಳೆ ಬೆಳಿಗ್ಗೆ ತೀರ್ದಾಗ ನೋಡೋಣ. ಓಂ ಆಪ್ಯಾಯಂತು ಮಮ ಅಂಗಾನಿ ವಾಕ್ಪಾನ ಚಕ್ಷುಶ್ರೋತ ಮಹೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮನಿರಾಕುರ್ಯಾಂ ಮಾಮಾಂ ಬ್ರಹ್ಮನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇ ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಇಂದ್ರಿಯಾಣಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಮಧೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮ ಉಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಹಿ ಸಂತು ತೇ ಮಹಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ಉದ್ದಾಲಕ ತನ್ನ ಮಗನಾದ ಶ್ವೇತಕೇತುವಿನ ಬಳಿ ಭಗವಂತನ ಸೃಷ್ಟಿಯ ವಿವರಗಳನ್ನು ಹೇಳ್ತಾ ಸೃಷ್ಟಿಯ ಮೂರು ಮುಖಗಳನ್ನು ಹೇಳಿದ. ಮಣ್ಣು, ನೀರು, ಬೆಂಕಿ, ತೇಜಸ್, ಅಪ್ ಮತ್ತು ಅನ್ನ. ತೇಜಸ್ಸಿನ ಹಿಂದೆ ಇರತಕ್ಕಂಥ ಶಕ್ತಿ ಲಕ್ಷ್ಮಿ ಮತ್ತು ಚತುರ್ಮುಖ. ನೀರಿನ ಹಿಂದೆ ಇರತಕ್ಕಂಥ ಶಕ್ತಿ ಪ್ರಾಣದೇವರು. ಅನ್ನದ ಅಥವಾ ಪೃಥಿವಿಯ ಮಣ್ಣಿನ ಹಿಂದೆ ಇರತಕ್ಕಂಥ ಶಕ್ತಿ ಶಿವ. ಹೀಗೆ ಭಗವಂತ ಈ ಪ್ರಪಂಚವನ್ನ, ಇಂದ್ರಾದಿ ಸಮಸ್ತ ಪ್ರಪಂಚವನ್ನ ಸೃಷ್ಟಿ ಮಾಡುವ ಹಿನ್ನೆಲೆಯಲ್ಲಿ ಇರತಕ್ಕಂಥ ಶಕ್ತಿಗಳು ಲಕ್ಷ್ಮಿ, ಬ್ರಹ್ಮ, ವಾಯು ಮತ್ತು ಶಿವ. ಅವು ಮೂರು ಶಕ್ತಿಗಳು ಕೂಡ ಅಂದ್ರೆ ಮಣ್ಣು, ನೀರು, ಬೆಂಕಿ, ಒಂದರೊಳಗೆ ಒಂದು ಬೆರೆತು ಸಮಷ್ಟಿಯಾಗಿ ಪ್ರಪಂಚ ಆಯಿತು. ಅದನ್ನ ಪಿಂಡಾಟದಲ್ಲಿ ದೃಷ್ಟಾಂತ ತೋರಿಸ್ತಾ ಅನ್ನವು ಮೂರು ಮುಖ ಆಯಿತು. ಆ ಮೂರು ಮುಖ ಆದ್ರೆ ಮಣ್ಣು, ನೀರು, ಬೆಂಕಿ. ಅದು ಅನ್ನದಲ್ಲಿಯೂ ಮಣ್ಣು, ನೀರು, ಬೆಂಕಿ. ಹಾಗಾಗಿ ಅಲ್ಲಿ ಹೇಳಿರ್ತಕ್ಕಂಥ ಅನ್ನ, ನಾವು ಅನ್ನವನ್ನು ತಿನ್ನುವಾಗ ಅಂದರೆ ಅನ್ನಾಭಿಮಾನಿಯಾದ ಶಿವನಿಂದ ನಾವು ಬದುಕುವಾಗ ಅಂತ ಅನ್ನವನ್ನು ತಿನ್ನುವುದು ಅಂದ್ರೆ ಅಭಿಮಾನಿ ಪದವಾದಾಗ ಅನ್ನಾಭಿಮಾನಿಯಾದ ಶಿವನ ಪ್ರಸಾದದಿಂದ ನಾವು ಬದುಕ್ತಾ ಇರುವಾಗ ನಮ್ಮ ದೇಹದೊಳಗೆ ಅನ್ನದ ಮೂಲಕ ಶಿವ ಪ್ರವೇಶ ಮಾಡಿದ. ಅದು ಮತ್ತೆ ಮೂರು ಮುಖ ಆಯ್ತು. ಯಾವುದು? ಅನ್ನ, ನೀರು, ಬೆಂಕಿ. ಆ ಅನ್ನದಲ್ಲಿ ಇರತಕ್ಕಂಥ ಅನ್ನದ ಅಂದ್ರೆ ಬರಿಯ ಮಣ್ಣಿನ ಅಂಶ ಅದು ಪುರೀಷವಾಯಿತು. ಅಲ್ಲಿ ಪುರೀಷ ಅಂದ್ರೆ ಬರಿಯ ಮಲ ಅಲ್ಲ, ಪುರೀಷದಲ್ಲಿ ಸನ್ನಿಹಿತವಾದಂತಹ ದೇವತಾ ಶಕ್ತಿ ಅಂದ್ರೆ ಮಣ್ಣಿನ ದೇವತೆ ಶಿವ ಪುರೀಷದಲ್ಲಿ ನಿಂತ. ಮಾಂಸ ಮತ್ತೆ ಭಾಗ ಅಂದ್ರೆ ನೀರಿನ ದೇವತೆ ಪ್ರಾಣದೇವರು ಮಾಂಸದಲ್ಲಿ ನಿಂತು ಅದರ ಸೂಕ್ಷ್ಮಾಂಶವಾಗಿರತಕ್ಕಂಥ ಭಾಗ ಅದು ಮನಸ್ಸಿನಲ್ಲಿ ಲಕ್ಷ್ಮಿ ಮನಸ್ಸಿಗೆ ಪ್ರವೇಶವಾಗಿದೆ. ಹೀಗೆ ಮಣ್ಣಿನಲ್ಲಿ ಮತ್ತೆ ಮೂರು ಭಾಗ ಶಿವ, ವಾಯು ಮತ್ತೆ ಅದೇ ರೀತಿ ನೀರು ನಮ್ಮ ದೇಹದ ಒಳಗೆ ಹೋದಾಗ ಅಂದ್ರೆ ಪ್ರಾಣದೇವರನ್ನ ನಾವು ನಮ್ಮ ದೇಹದಲ್ಲಿ ಸ್ವೀಕರಿಸಿ ಅವರು ಪ್ರಾಣದೇವರು ನಮ್ಮ ದೇಹದೊಳಗೆ ನೀರಿನ ಮೂಲಕ ಪ್ರವೇಶ ಮಾಡಿದಾಗ ಅದರಲ್ಲಿ ಸ್ಥೂಲವಾಗಿರ್ತಕ್ಕಂಥ ಮೂತ್ರದಲ್ಲಿ ಶಿವನ ಸನ್ನಿಧಾನ ಬಂತು. ಅಲ್ಲಿ ಮೂತ್ರ ಪುರುಷ ಅಂತ ಎಲ್ಲ ಅಭಿಮಾನ ದೇವತೆಗಳನ್ನೇ ಇಟ್ಟುಕೊಂಡು ಅನುಸಂಧಾನ ಮುಖ್ಯವಾಗುತ್ತಿತ್ತು. ಅನಂತರ ನೆತ್ತಡದಲ್ಲಿ ಪ್ರಾಣದೇವರ ಸನ್ನಿಧಾನ ಬಂತು. ಉಸಿರಿನಲ್ಲಿ ಲಕ್ಷ್ಮಿಯ ಸನ್ನಿಧಾನ ಬಂತು. ತೇಜಸ್ಸನ್ನು ತೆಗೆದುಕೊಂಡಾಗ ಅದರ ಸ್ಥೂಲವಾಗಿರತಕ್ಕಂಥ ಅಸ್ಥಿಯಲ್ಲಿ ಶಿವನ ಸನ್ನಿಧಾನ, ಮಜ್ಜಾದಲ್ಲಿ ಪ್ರಾಣದೇವರ ಸನ್ನಿಧಾನ, ವಾಕಿನಲ್ಲಿ ಲಕ್ಷ್ಮಿಯ ಸನ್ನಿಧಾನ. ಹೀಗೆ ಅದು ಮತ್ತೆ ಮೂರು ಮೂರು ವಿಭಾಗ ಆಗಿ ಶಿವ ಶಿವನಲ್ಲಿ ಮತ್ತೆ ಶಿವ, ವಾಯು, ಚತುರ್ಮುಖ ಅಥವಾ ಲಕ್ಷ್ಮಿ. ನೀರಿನಲ್ಲಿ ಪ್ರಾಣದೇವರು, ಪ್ರಾಣದೇವರಲ್ಲಿ ಮತ್ತೆ ಶಿವ, ಪ್ರಾಣದೇವರು, ಚತುರ್ಮುಖ ಅಥವಾ ಲಕ್ಷ್ಮಿ. ತೇಜಸ್ಸಿನಲ್ಲಿ ಲಕ್ಷ್ಮಿ, ಅದರಲ್ಲಿ ಮತ್ತೆ ಶಿವ, ಪ್ರಾಣದೇವರು, ಚತುರ್ಮುಖ ಅಥವಾ ಲಕ್ಷ್ಮಿ. ಹೀಗೆ ಮೂರು ಮೂರು ಮುಖವಾಗಿ ಪಿಂಡಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ ಈ ಮೂರು ಶಕ್ತಿಗಳು ತುಂಬಿದವು. ಅದನ್ನು ನಾವು ತಿಳಿದೆವು. ಅದು ಹೇಗೆ ಅಂತ ನನಗೆ ಮನವರಿಕೆಯಾಗುವಂತೆ ಹೇಳಿಕೊಂಡಾಗ ಅವರು ದಧ್ನ ಮಧ್ಯಮಾನಸ್ಯ ಯೋ ಅಣಿಮಾ ಊರ್ಧ್ವ ಸಮುದೇಶತಿ. ಯಾವುದೇ ಒಂದು ವಸ್ತುವನ್ನು ನಾವು ಕಡೆದಾಗ ಅದರ ಸಾರಭೂತವಾದ ಅಂಶ ಮೇಲಕ್ಕೆ ಬರುತ್ತೆ. ಹಾಗೆಯೇ ಅದಕ್ಕೆ ಉದಾಹರಣೆ ಮಜ್ಜಿಗೆ ಕಡೆದಾಗ ಬೆಣ್ಣೆ ಮೇಲಕ್ಕೆ ಬರುವಂತೆ ಸಾರಭೂತವಾದ ಮೇಲಕ್ಕೆ ಹೋಯಿತು. ಮಣ್ಣಿನ ಸಾರಭೂತವಾದ ಮನಸ್ಸಿಗೆ ಹೋಯಿತು, ನೀರಿನ ಸಾರಭೂತವಾದ ಸಿರಿಗೆ ಹೋಯಿತು, ತೇಜಸ್ಸಿನ ಸಾರಭೂತವಾದ ವಾಚಿಗೆ, ಅದು ಇಡೀ ದೇಹದಲ್ಲಿ ಉತ್ತಮ ಅಂಗಕ್ಕೆ ಹೋಯಿತು, ಮೇಲಕ್ಕೆ ಬಂತು. ಈಗ ಈ ದೃಷ್ಟಾಂತ ನಮಗೆ ತಿಳಿದ ಮೇಲೆ ಪುರಂದರದಾಸರ ಒಂದು ಮಾತಿಗೆ ಒಂದು ಹೊಸ ಅರ್ಥ ಬಂತು. ಅವರು ಲಕ್ಷ್ಮಿಯನ್ನು ಸ್ತೋತ್ರ ಮಾಡುವಾಗ ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತ ಹೇಳ್ತಾರೆ. ಇದು ಉಪನಿಷತ್ನ ದೃಷ್ಟಾಂತ. ಇದು ಮಜ್ಜಿಗೆಯನ್ನು ಕಡೆದಾಗ ಬೆಣ್ಣೆ ಹೇಗೆ ಬರುತ್ತೆ ಮೇಲಕ್ಕೆ, ಅದು ಮನಸ್ಸಿನಲ್ಲಿ, ಉಸಿರಿನಲ್ಲಿ, ವಾಕ್ಯದಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ನನ್ನ ಮನಸ್ಸಿನಲ್ಲಿ, ನನ್ನ ಉಸಿರಿನಲ್ಲಿ, ನನ್ನ ವಾಕ್ಯದಲ್ಲಿ ಸನ್ನಿಹಿತರಾಗಿ ನನ್ನನ್ನು ನಡೆಸು ಅಂತ ಲಕ್ಷ್ಮಿ ಪ್ರಾರ್ಥನೆ. ಈ ಉಪನಿಷತ್ನ ದೃಷ್ಟಾಂತ ಆಗಬೇಕು, ವೈದಿಕ ದೃಷ್ಟಾಂತ. ಹೀಗೆ ಹೇಳಿದ ಮೇಲೂ ಕೂಡ ಪೂರ ಮನಸ್ಸಿನ ನಮಗೆ ಮಧ್ಯೆ ಮೇಲೆ ಬರುತ್ತೆ, ಇಲ್ಲಿ ಮೇಲೆ ಬರುತ್ತೆ ಅನ್ನೋದಕ್ಕೆ ಏನೋ ಆದ ತರ ದೃಷ್ಟಾಂತ ಅರ್ಥ ಆಗುತ್ತೆ. ದೃಷ್ಟಾಂತಕ್ಕೆ ಅರ್ಥ ಆಗಲಿಲ್ಲ ಅಂತಂದಾಗ ನಿನಗೆ ಅನುಭವ ಬರುವಂತೆ ನಾನು ನಿನ್ನ ದೇಹದಲ್ಲೇ ಇದನ್ನು ರಿಯಾಕ್ಷನ್ ಅನ್ನು ತೋರಿಸ್ತೇನೆ ಅಂತ ಹೇಳಿದ. ಅದಕ್ಕೆ ಷೋಡಶಕಲ ಸೌಮ್ಯ ಪುರುಷ ಅಂದರ 16 ಕಲೆಗಳಿಂದ, ಅಂದ್ರೆ 15 ಕಲೆಗಳಿಂದ ವಿಶಿಷ್ಟನಾದ 16ನೇ ಕಲೆ ಜೀವ. ಜೀವನಿಗೆ 15 ಕಲೆಗಳು, ಶ್ರದ್ಧಾ ಕಂಪಾಯು ಜ್ಯೋತಿ ಆಪಾದಿ ಮನ ನೋಡಿದೀವಿ 15 ಕಲೆಗಳಿಂದ ಸುತ್ತು ಹಾಕಿಕೊಂಡು ಇದರ ಮಧ್ಯದಲ್ಲಿ ಇರತಕ್ಕ ಜೀವ 16 ಕಲೆ, 16ನೇ ಕಲೆ, ಇದು ಒಟ್ಟು 16 ಕಲೆಗಳಾಗಿದ್ದೀನಿ. ಈ 15 ಕಲೆಗಳನ್ನ ಆರೋಗ್ಯವಂತ ಆಗಿಡುವುದಕ್ಕೋಸ್ಕರವೇ ನಾವು ಆಹಾರ ತಿಂತೀವಿ. 16ನೇ ಕಲೆಗಲ್ಲ, ಜೀವಕ್ಕೆ ಅನ್ನ ಬೇಡ, ಅನ್ನ ಬೇಕಾಗುವುದು ಈ 15 ಕಲೆಗಳಿಗೆ. ಪಂಚಭೂತಗಳು, ಇಂದ್ರಿಯಗಳು, ಇವುಗಳೆಲ್ಲ ಆಹಾರದಿಂದ ಪುಷ್ಟವಾಗಿರುವ, ಆಹಾರ ಕಮ್ಮಿ ಮಾಡಿದರೆ ದೇಹದ ಎಲ್ಲಾ ಭಾಗಗಳು ಕೆಲಸ ಮಾಡುತ್ತೆ. ಅದರಿಂದ ಆಹಾರ ಬೇಕಾಗುವುದು 15 ಕಲೆಗಳಿಗೆ. 16ನೆಯ ಕಲೆಗೆ ಆಹಾರ ಬೇಡ, ಅದು ಜೀವ ಸ್ವರೂಪಕ್ಕೆ ಆಹಾರ ಬೇಕು, ಅದು ಜ್ಞಾನಾನಂದ ಸ್ವರೂಪ. ಅದರಿಂದ ಅವ್ರು ಹೇಳ್ತಾರೆ ನಿನಗೆ ಎಲ್ಲಾ ಚಟುವಟಿಕೆಗಳು ನಡೆಯುವುದು ಈ 15 ಕಲೆಗಳ ಮೂಲಕ. ಶ್ರದ್ಧೆ, ಪಂಚಭೂತಗಳು, ಇಂದ್ರಿಯಗಳು, ಮನಸ್ಸು ಮತ್ತು ಅನ್ನವೂ ಒಂದು ಕಲೆಯಲ್ಲೇ ಸೇರಿದ್ದು. ಆಹಾರ, ಆಹಾರದಿಂದ ಸ್ಟೆಮಿನಾ, ತಪಸ್ಸು, ಮಂತ್ರ, ಮಾತು, ಕೃತಿ, ಲೋಕ ಮತ್ತು ನೇಮ್, ನಾಮ, ನೇಮ್ ಅಂದ್ರೆ ನೇಮ್ ಅಂಡ್ ಫೇಮ್, ನಾಮ ಹೆಸರು, ಅದ್ರ ಎರಡು ಅರ್ಥ. ಎಲ್ಲವೂ ಕೂಡ ನಮ್ಮ ದೇಹದಲ್ಲಿ ದೃಢವಾಗಿರುವುದು ಆಹಾರದ ಮೂಲಕ. ಅದ್ರಲ್ಲಿ ಕೆಲವರಿಗೆ ಆಹಾರ ಬೇಕಿಲ್ಲ, ಆದ್ರೆ ಇದೆಲ್ಲ ಸಮಷ್ಟಿಯಾಗಿ ಆಹಾರವನ್ನು ಭಾವನೆ ಸೃಷ್ಟಿ. ಈಗ ನೇಮ್ ಹೆಸರಿಗೆ ಆಹಾರ ಬೇಕು, ಆದ್ರೆ ಆ ಹೆಸರಿರುವ ವ್ಯಕ್ತಿ ಬದುಕಬೇಕಾದ್ರೆ ಆಹಾರ ಬೇಕು. ಅವ್ನು ಹೋದ್ರೆ ಹೆಸರು ಹೋಗುತ್ತೆ, ಮತ್ತೆ ಹೆಸರು ಆಗಿರೋ ನಮ್ಮ ಇದ್ದಾಗ ಮಾತ್ರ ಆ ದೇಹಕ್ಕೆ. ಅದರಿಂದ ಹೆಸರಿಗೂ ಆಹಾರ ಬೇಕು, ಯಾಕೆಂದ್ರೆ ಆ ದೇಹಕ್ಕೆ ಹೆಸರಿದ್ದು ಜೀವಕ್ಕಲ್ಲ. ದೇಹ ಹೊರಟೋದ್ರೆ ಆ ಜೀವಕ್ಕೆ ಹೆಸರಿಲ್ಲ, ಅದು ಇನ್ನೊಂದು ದೇಹ ಪ್ರವೇಶ ಮಾಡೋ ಇನ್ನು ಯಾರೋ ಬೇರೆ ನಾಮಕರಣ ಮಾಡ್ತಾರೆ ಅದಕ್ಕೆ. ಅದರಿಂದ ಈ ಎಲ್ಲಾ ವಸಂಗತಿಗಳಿಗೆ ಆಹಾರ ಬೇಕಾಗಿರುವುದು ಜೀವವನ್ನು ಸುತ್ತುವರೆದುಕೊಂಡಿರತಕ್ಕಂತ 15 ಕಲೆಗಳಿಗೆ ಬರುತ್ತೆ ಜೀವ ಸ್ವರೂಪಕ್ಕೆ. ನಿನಗೆ ಈಗ ಅರ್ಥ ಆಗ್ಬೇಕಲ್ಲ ವಿಷಯ, ಒಂದು ಈ ದೇಹದಲ್ಲಿ ತ್ರಾಣ ಬರುವುದು ಯಾವುದರಿಂದ, ಹೇಗೆ ಅಂದದಿಂದ ಆಹಾರ ತೆಗೆದುಕೊಂಡದಿಂದ ಮನಸ್ಸಿಗೆ ತ್ರಾಣ ಬರುತ್ತೆ ಅಂತ ನಮಗೆ ತಿಳಿದು. ಈ ಎಲ್ಲದ್ದು ಮುಖ್ಯವಾಗಿ ಮನಸ್ಸು ಅನ್ನಕ್ಕೆ ಸಂಬಂಧ. ಅನ್ನವನ್ನಯಿ ಸೌಮ್ಯ ಮನಃ, ನಾವು ಆಹಾರ ತಿಂದದ್ದು ಸ್ಥೂಲವಾದದ್ದು ಬಲವಾಗಿ ಕಂಡುಕೊಳ್ಳುತ್ತೆ, ಸೂಕ್ಷ್ಮವಾದ್ದು ಮಧ್ಯವರ್ಗ ಅಂದ್ರೆ ಸಾಮಾನ್ಯ ಮಧ್ಯಮ ಭಾಗ ಮಾಂಸಕ್ಕೆ ಸೇರಿಕೊಳ್ಳುತ್ತೆ. ಅದರ ಸೂಕ್ಷ್ಮವಾದ ಅನ್ನದ ಎಸೆನ್ಸ್ ಅದು ಸಟ್ಲೆಸ್ಟ್ ಆಸ್ಪೆಕ್ಟ್ ಆಫ್ ಫುಡ್, ಅದು ಇಟ್ ಗೋಸ್ ಟು ಮೈಂಡ್, ಅದು ಮನಸ್ಸಿಗೆ ಸೇರ್ತದೆ. ಮನಸ್ಸು ಅನ್ನದ ವಿಕಾರ, ಇದನ್ನ ನಿನಗೆ ಮನವರಿಕೆ ಆಗ್ಬೇಕು. ಅದಕ್ಕೆ ಹೇಳ್ತಾರೆ ಒಂದು ಕೆಲಸ ಮಾಡು, ಏನಂದ್ರೆ ಪಂಚದಶಾಹಾನಿ ನಾಶಿ, ನೀನು 15 ದಿವಸ ಊಟ ಮಾಡು, ಅವಾಗ ನಿನ್ನ ಮನಸ್ಸು ಏನಾಗುತ್ತೆ ಅಂತ ಅವಾಗ ನಿನ್ ಗೊತ್ತಾಗ. ಪಂಚದಶಾಹಾನಿ ನಾಶಿ ಅಂತಾರೆ, ಮನಸ್ಸು ಏನು ಗೊತ್ತಾಗಬೇಕಾದ್ರೆ ಬದುಕಿರ್ಬೇಕು. 15 ದಿವಸ ಊಟ ಬಿಟ್ಟು ಮತ್ತೆ ಬದುಕದೇ ಇದ್ರೆ ಅದಕ್ಕೆ ಕಾಮಂ ಅಪಕ್ತಿವ, ಚೆನ್ನಾಗಿ ನೀರು ಕುಡಿ ಸಾಯೋಲ್ಲ, ನೀನು ಕುಡಿತಾ ಇರು ಸಾಯೋಲ್ಲ. ಆದ್ರೆ ಏನಾಗುತ್ತೆ ಅಂತ ನೋಡು, ಊಟ ಮಾಡದೇ ಇರುವುದರಿಂದ ಬದುಕಿದ್ದಾಗಲೂ ದೇಹದಲ್ಲಿ ಬದಲಾವಣೆ ಆಗುತ್ತೆ, ಅನ್ನ ಇದ್ದಾಗ ಬಂದಿದ್ದ ಏನಾಗುತ್ತೆ. ಅದರಿಂದ ಆಪೋಮಯ ಪ್ರಾಣ ನಪ್ಪಿಬತೋ ವಿಚ್ಛೇದ್ಯತೆ, ನಿನ್ನ ಉಸಿರು ಅದು ಹೋಗುದಿಲ್ಲ, ನೀನು ಸಾಯೋದಿಲ್ಲ. ಯಾಕೆ ಆಪೋಮಯ ಪ್ರಾಣ, ಪ್ರಾಣಶಕ್ತಿ ಇರುವುದು ಅದನ್ನು ಹೇಳಿದ್ದೇನೆ. ನೀರಿನ ಮೂಲಕ ನೀರಿನ ಸೂಕ್ಷ್ಮಾಂಶ ಪ್ರಾಣ ಉಸಿರು, ಅನ್ನದ ಸೂಕ್ಷ್ಮಾಂಶ ಮನಸ್ಸು. ನೀನು ನೀರು ತಗೊಳ್ತಾ ಇದ್ರೆ ನಿನ್ನ ಉಸಿರು ನಿಲ್ಲುವುದಿಲ್ಲ, ನೀನು ಬದುಕುತ್ತೀಯ. ಆದರೆ ಅನ್ನಮಯವಾದ ಶರೀರದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ, ಅನ್ನದ ಸೂಕ್ಷ್ಮಾಂಶವಾಗಿರುತ್ತೆ ಮನಸ್ಸಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಇದು ಏನು ಅಂತ ಗಮನಿಸು. ಸಹ ಪಂಚ ಸದನ ನೀನು 15 ದಿವಸ ಬಿಟ್ಟು ಬಾ ಅಂತ ಮಗನಿಗೆ, ನೀನು 15 ದಿವಸ ಊಟ ಮಾಡಬೇಡ ಇವತ್ತು, ಒಂದು ವೇಳೆ ಮುಂದಿನ ಅಮಾವಾಸ್ಯ ತನಕ 15 ದಿವಸ ಗ್ರಹಣ ಅಂತ ಇಟ್ಕೋ, ಒಂದೇ ಊಟ ಮಾಡಬೇಡ, ಸುಮ್ಮನೆ ಕೂತ್ಕೋ, ನೀರು ಕುಡಿ, ಏನಾಗುತ್ತೆ ಮತ್ತೆ ಬಾ 15 ದಿವಸ ಮೇಲೆ ಬಾ. ಸಹ ಪಂಚದಶಾಹಾನಿ ನಾಶ, 15 ದಿವಸ ಊಟ ಮಾಡಲಿಲ್ಲ ಸ್ವಲ್ಪ ಹೇಳಿದ್ರೆ ಶಾಶ್ವತ ಪದೇ ಪಾಲಿಸಿದ ಹದಿನೈದು ದಿವಸ ಅನ್ನ ಬಿಟ್ಟ ಏನು ಕೊಡ. ಆಮೇಲೆ ಅಥಹೈನಂ ಉಪಸಸಾದ ಹದಿನೈದು ದಿವಸ ಆಯ್ತು, ಹದಿನೈದು ದಿವಸ ಪೂರ್ತಿ ಅನ್ನ ಬಿಟ್ಟಿದ್ದಾನೆ ಬರೇ ನೀರಿನಲ್ಲಿದ್ದ. ಹದಿನಾರನೇ ದಿವಸ ಬೆಳಿಗ್ಗೆ ಮತ್ತೆ ಹತ್ರ ಬಂದ, ಜೀರ್ಣಶಕ್ತಿ ಇಲ್ಲದೆ ಇದ್ದಾಗ ಕೂಡ ಇವತ್ತು ವೈದ್ಯರು ಒಬ್ಬ ಮನುಷ್ಯನನ್ನು ಬದುಕಿಸಬೇಕಾದ್ರೆ ಏನು ಮಾಡುವ, ಲಿಕ್ವಿಡ್ ಕೊಡ್ತಾರೆ, ಬರೇ ಲಿಕ್ವಿಡ್, ಏನು ಸಾಲಿಡ್ ಕೊಡೋದಿಲ್ಲ, ಬರೇ ಗ್ಲೂಕೋಸ್ ಅನ್ನ ಅವನು ನರಗಳಿಗೆ ಕೊಡ್ತಾರೆ, ಅಷ್ಟೆಲ್ಲ ಆರೋಗ್ಯವಾಗಿರ್ತಾನೆ. ಆದ್ರಿಂದ ನೀರು ದೇಹದ ಒಳಗೆ ಹೋದ್ರೆ ಪ್ರಾಣ ಹೋಗೋದಿಲ್ಲ, ಪ್ರಾಣಶಕ್ತಿ ಇರ್ತದೆ, ಪ್ರಾಣ ಕಮ್ಮಿ ಆಗ್ಬೋದು ಅಷ್ಟೇ ಸ್ವಲ್ಪ. ಯಾಕಂದ್ರೆ ದೇಹ ಅನ್ನಮಯವಾದ ದೇಹದ ಪ್ರಾಣ ಅದಕ್ಕೆ ಬೇಕಾದ ಫುಡ್ ಹೋಗ್ಲಿಲ್ಲ, ಆದ್ರೆ ಜೀವಕ್ಕೇನು ತೊಂದರೆ ಆಗುತ್ತೆ. ಟ್ರಿಪ್ಸ್ ಕೊಟ್ಟು ಬದುಕಿಸ್ತಾರೆ, ಗೊತ್ತಿದೆ ಆಹಾರ ಇಲ್ಲದೆ ಬರೀ ಟ್ರಿಪ್ಸ್ ನಲ್ಲಿ ಒಂದು ಜೀವನ ಬದುಕಿಸ್ತಾರೆ, ಅದು ಪ್ರಾಣ ಬರುತ್ತೆ. ಹಾಗೆ ಹದಿನಾರನೇ ದಿವಸ ಅಥಹ ಏನಂ ಉಪಸಸಾದ ಅಪ್ಪ ಹತ್ರ ಬಂದ, ಒಂದು ಕಿಂಬ್ರಲಿ ವಿಭೋ ರೀತಿ, ಅಪ್ಪ ಹದಿನೈದು ದಿವಸ ಉಪವಾಸ ಮಾಡಿ ಬಾ ಅಂತ ಹೇಳಿದ್ರೆ ಅಲ್ಲ ಬಂದೆ, ಇವಾಗ ಏನ್ ಹೇಳ್ಬೇಕು ನಾನು ಹೇಳಿ, ನಾನು ಏನ್ ಹೇಳ್ಬೇಕು ಹೇಳಿ, ಆಮೇಲೆ ಮತ್ತೆ ಮಾತಾಡೋಣ ಅಂದ್ರೆ ಏನ್ ಮಾತಾಡ್ಬೇಕು ಹೇಳಿ. ಅದಕ್ಕೆ ಅಪ್ಪ ಹೇಳ್ತಾನೆ, ಚ ಸೌಮ್ಯ ಜೋಂಷಿ ಸಾಮಾನಿ ದಿಹೋವಾಚ, ಹದಿನೈದು ದಿವಸ ಉಪವಾಸ ಮಾಡಿದ್ದಲ್ವಾ, ಬರೇ ನೀರು ಕುಡಿದಿರ್ತಾನೆ. ಆಗ ನೋಡೋರು ವೇದದ ಒಂದು ನಾಲ್ಕು ಸೂತ್ರ ಹೇಳು, ಇಡೇ ತೋರ್ತೇತ್ವ ಅರಿವಸ್ತು ಬರಲಿ, ಯಜುರ್ವೇದ ಸುಮ್ಮನೆ ಸಾಮವೇದ ಒಂದು ಹಾಡು ಹೇಳು, ಚ ಸೌಮ್ಯ ಯಜೋಂಷಿ ಸಾಮಾನಿ ದಿಹೋವಾಚ, ಋಗ್ವೇದದ ಒಂದು ಸುತ್ತ, ಯಜುರ್ವೇದದ ಒಂದು ಸುತ್ತ, ಸಾಮವೇದ ಒಂದು ಗಾನ ಹೇಳು ಅಂತ. ನಿಮಗೆ ಕಲ್ಪನೆ ಇರಲಿಲ್ಲ, ಹದಿನೈದು ದಿವಸ ಊಟ ಮಾಡಿ ಬಂದಿದ್ದಾನೆ, ಊಟ ಮಾಡದೆ ಬಂದಿದ್ದಾನೆ, ನೀರು ಕುಡಿದಾನೆ, ಒಳ್ಳೆ ಖುಷಿಯಲ್ಲಿದ್ದಾನೆ. ಹದಿನೈದು ದಿವಸ ಅಂದರೆ ಸೂಕ್ತ ನೆನಪಾಗುವುದಿಲ್ಲ, ಯಜುರ್ವೇದ ಸುತ್ತೂ ನೆನಪಾಗುವುದಿಲ್ಲ, ಸಾಮವೇದ ಗಾನ ನೆನಪಾಗುವುದಿಲ್ಲ, ಒಂದು ನೆನಪಾಗ್ತಾ ಇಲ್ಲ. ಆರೋಗ್ಯ ಏನು ಸರಿ ಇದೆ, ಸರಿಯಾದ ನೀರು ಕುಡಿದು ಪುಷ್ಕರ ನೀರು ಕುಡಿದಾರೆ, ಹೆಲ್ತ್ ಸರಿ ಇದೆ, ಉಸಿರಾಡ್ತಾ ಇದ್ದಾರೆ, ಅಂತ ನಿದ್ರಾಣವೂ ಇಲ್ಲ, ಆದರೆ ನೆನಪಾಗ್ತಾ ಇಲ್ಲ. ನೋಡ್ತಾನೆ ನವಯಿಮ ಪ್ರತಿಭಾಸ್ತಿಗೋ ಇದೆ, ಅದು ಯಾವುದು ಬಳಿತಾ ಇಲ್ಲ ನಮ್ಮ. ಕಾರಣ ಏನು ಗೊತ್ತಾ, ಅನ್ನ ಅನ್ನೋದು ಮನಸ್ಸಿಗೆ ಬೇಕಾದಂತಹ ಫುಡ್ಡು. ನೀನು ಹದಿನೈದು ದಿವಸ ಅನ್ನ ತಗೊಳ್ಳಿಲ್ಲ, ಅದೇನು ಮನಸ್ಸು ಕೆಲಸ ಮಾಡ್ತಾ ಇಲ್ಲ, ಅದು ರೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಆದ್ರೆ ನಮೀ ನವೈ ಮಾ ಪ್ರತಿಭಾಂತಿ ಭೋ ಇದೆ, ಅದು ಉಳಿತಾ ಇಲ್ಲ. ಅದು ಯಾಕೆ ತಿಳಿತಾ, ಯಾಕೆ ಉಳಿತಾ ಇಲ್ಲ, ತಂಭೋ ವಾಚ. ಅವಾಗ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಆಹಾರ ಒಳಗೆ ಹೋದರೆ ಆಹಾರ ಇಲ್ಲದೆ ಇದ್ದಾಗ ಮನಸ್ಸು ಹೇಗೆ ದುರ್ಬಲ ಆಗುತ್ತೆ. ನೀರು ತಗೊಂಡ್ರಿಂದ ಜೀವನಕ್ಕೆ ನೋಡಿ, ಆದ್ರೆ ಮನಸ್ಸು ಬೆಳೆಯಲಿಲ್ಲ, ಒಳಗಿನ ಮನಸ್ಸು ಆಹಾರ ಇಲ್ಲದೆ ಸೊರಗ್ತದೆ, ಮೆಮೊರಿ ಕಮ್ಮಿ ಆಗುತ್ತೆ. ಹೇಳಿದ್ದಾರೆ ಯಥಾ ಸೌಮ್ಯ ಮಹತು ಅಭ್ಯಾಯಿತ ಏಕೋ ಅಂಗಾರ ಸತ್ಯೋತ ಮಾತ್ರ ಪರಿಶಿಷ್ಟ ಹಾಸ್ಯ ಮಹತಃ ಅಭ್ಯಾಹಿತ ದೊಡ್ಡದಾಗಿ ಕಟ್ಟಿಗೆ ರಾಶಿ ಹಾಕಿ ಬೆಂಕಿ ಹಚ್ಚಿದೆ, ಉದ್ದಿತ್ತು ಬೆಂಕಿ ಉದಿತ್ತದೆ, ಉದಿತ್ತದೆ ಎಲ್ಲ ಹಾಕಿದ್ದು ಕಟ್ಟಿಗೆ ಹಾಕಿದ್ದೆಲ್ಲ ಸುಟ್ಟು ಹೋಯ್ತು, ಸುಟ್ಟು ಹೋಯ್ತು, ಸುಟ್ಟು ಹೋಯ್ತು, ಎಲ್ಲ ಸುಟ್ಟು ಒಂದು ಕಿಡಿ ಉಳಿದಿದೆ, ಒಂದು ಕೆಂಡ, ಒಂದು ಪೀಸ್, ಒಂದು ಕೆಂಡದ ಒಂದು ತುಂಡು ಉಳಿದಿದೆ. ಯಥಾ ಮಹತೋ ಅಭ್ಯಾಹಿತ ದೊಡ್ಡ ಬೆಂಕಿಯ ರಾಶಿ, ಒಟ್ಟು ಹಾಕಿದ ದೊಡ್ಡ ಬೆಂಕಿಯ ರಾಶಿಯಲ್ಲಿ ಏತಃ ಅಂಗಾರ ಸದ್ಯೂತ ಮಾತ್ರ ಪರಿಶಿಷ್ಟ ಹಾಸ್ಯ. ಒಂದು ಅಂಗಾರ, ಅಂಗಾರ ಅಂದ್ರೆ ಕೆಂಡ, ನಮ್ಮಲ್ಲಿ ಅಂಗಾರ ಅಂದ್ರೆ ನೀರು ಹಾಕಿದ ಮೇಲೆ, ಕೆಂಡಕ್ಕೆ ನೀರು ಹಾಕಿದ್ರೆ ಅಂಗಾರ, ಅಂಗಾರ ಅಂದ್ರೆ ನೀರು ಹಾಕಿದ ಮೇಲೆ ಅಲ್ಲ, ನೀರು ಬೆಂಕಿ ಇರತಕ್ಕಂತ ಕೆಂಡ ಇರತಕ್ಕಂತ ಕೆಂಡಕ್ಕೆ, ಕೆಂಡದ ಮುಂದೆಗೆ ಅಂಗಾರ ಅನ್ನೋದು. ದೇವರಿಗೆ ಅಂಗಾರದಿಂದ ಆರಾಧನೆ, ರೂಪ ಅಂದ್ರೆ ಅಂಗಾರ ಸಮರ್ಪಣೆ, ದೇವರಿಗೆ ಅಂಗಾರ ಸಮರ್ಪಣೆ ಮಾಡ್ತೇವೆ ನಾವು. ಅದಕ್ಕೆ ತುಂಬ ಹಾಕಿ ಸುಗಂಧ ದ್ರವ್ಯಗಳನ್ನು ಹಾಕಿ, ಅದು ಗಂಧದ ಬಗೆ ಆ ಸುಗಂಧ, ಅದನ್ನು ದೇವರಿಗೆ ಆಘ್ರಾಣನೆ ಮಾಡಿ ಧೂಪ ಅಗ್ರಾಭಯ ಅಂತ, ನನ್ನ ಯಥಾಶಕ್ತಿ ನಾನೇನು ಸುಗಂಧ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಆ ಸುಗಂಧವನ್ನು ಸ್ವೀಕಾರ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿ, ಅವನು ಸ್ವೀಕಾರ ಮಾಡಿದ ಅಂಗಾರವನ್ನ ಹಂಗೆ ಹಚ್ಚಿಕೊಳ್ಳಿಕ್ಕೆ ಅವನನ್ನು ಸುತ್ತ ಹೋಗುತ್ತೆ. ಅದಕ್ಕೆ ನೀರು ಹಾಕಿ ಅದನ್ನು ಹಚ್ಚಿಕೊಂಡು ಹಚ್ಚಿಕೊಳ್ಳುವ ಅಂಗಾರ, ನೀರು ಹಾಕಿದ ಅಂಗಾರ, ವಸ್ತುತಃ ಅಂಗಾರ ಅಂದ್ರೆ ಕೆಟ್ಟ. ಆ ಕೆಟ್ಟವನ್ನ ಪ್ರಸಾದವಾಗಿ ನಾವು ಸ್ವೀಕರಿಸುವಾಗ ಅದಕ್ಕೆ ನೀರು ಹಾಕಿ ಆಮೇಲೆ ಅದನ್ನು ಗಂಧದಾಗ ಹಚ್ಚಿಕೊಳ್ಬೇಕು. ಅದು ಎಲ್ಲಿಯೂ ಹಚ್ಚಿಕೊಡ್ಬೇಕು, ಅಂಗಾರಕ್ಕೆ ಇಂಥ ಕಡೆ ಹಚ್ಚಿಕೊಡ್ಬೇಕು ಅಂತ ಏನು ನಿಯಮ ಇಲ್ಲ. ಅಂಗಾರಿ ಪರಿಮಾಣ ದೇಹದಲ್ಲಿ ವಿಷ್ಣುವಿನ ಪ್ರಸಾದ, ನಾವು ಗಂಧ ಹಚ್ಚಿಕೊಂಡ್ರೆ ಎಲ್ಲಿಯೂ ಮಾಡಿ ಈಗ ಹಚ್ಚಿ ಬರೋದ ನೀವು ಹಚ್ಚಿದ್ರು ಅಷ್ಟಾವತ್ತಿನ ಹಚ್ಚಿ ಬರೋದು ನೀಟಾಗಿ ಹಚ್ಚೋದು ಅದಕ್ಕೊಂದು ಒಂದು ಎಲ್ಲ ಕಡೆಗೆ ಒಂದು ಯೂನಿಫಾರ್ಮಿಟಿ ಮಾಡಿದ್ರು. ಹಾಗಾಗಿ ಒಂದು ನೀರು ಕಾಣ ಅನ್ನೋದು ಕೆಲ ಕಡೆಯಲ್ಲಿ ಹಚ್ಚಿಕೊಳ್ಬೇಕು. ವಾಸ್ತವಿಕವಾಗಿ ಗಂಧದಾಗಿ ಇಲ್ಲಿ ಹಚ್ಚಿಕೊಡ್ಬೇಕು, ಕುಂದಕೊಂಡಗಳ ಮೇಲೆಲ್ಲ ಹಚ್ಚಿಕೊಡ್ಬೇಕು, ಅಂಗಾರಿ ದೇಹದಲ್ಲಿ ಎಲ್ಲಿಯೂ ಭಗವಂತನ ಅಂಗಾರದ ಶೇಷ ಪ್ರಸಾದವಾಗಿ ಹಚ್ಚಿಕೊಡ್ಬೇಕು. ಹೇಗೆ ಭಗವಂತನ ಆಯುಧಗಳಾದ ಶಂಖ ಚಕ್ರಗಳನ್ನ ವೈಷ್ಣವ ದೀಕ್ಷೆಯಾಗಿ ನಾವು ಕೈಯಲ್ಲಿ ಬಲಗೈಗೆ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಸುಮಾರು ಅಷ್ಟೇ ಸಾಕು ಶಾಸ್ತ್ರಕಾರರು ಕೈಯಲ್ಲಿ ಮಾತ್ರ, ಕೈಯಲ್ಲಿ ಎಲ್ಲಾ ಕಡೆ ಪಂಚಮುದ್ರೆಯನ್ನು ಹಚ್ಚಿಕೊಳ್ಬೇಕು ಅನ್ನೋದು ಕೂಡ ನಿಯತವಾಗಿ ಶಾಸ್ತ್ರಕಾರಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ಆಮೇಲೆ ಈ ಕಂಠ ಲಗ್ನ ತುಳಸಿ ದಳಿದಾಕ್ಷಮಾಲ ಈ ಭಾಗ ಮೂಲ ಪರಿಚಿತ ಶಂಖ ಚಕ್ರ, ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ. ಆಮೇಲೆ ನಾರಾಯಣ ಪಂಡಿತಾಚಾರ್ಯ ಯೋಗ ದೀಪಿಕ ಅದನ್ನು ಅಷ್ಟೇ ಹೇಳೋದು, ಕುಂದುಪುಂಡ ಧಾರಣೆ ಮಾಡಿದ ಮೇಲೆ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ ಧಾರಣೆ ಮಾಡುವಂತ. ಪಂಚಮುದ್ರೆ ಧಾರಣೆ ಮಾಡಬಾರದು ಅಂತಲ್ಲ, ಇಷ್ಟೂ ಒಂದು ವಿಧಿ, ಇದೊಂದು ಸಂಪ್ರದಾಯ, ಬರೇ ಶಂಖ ಚಕ್ರಗಳನ್ನು ಧಾರಣೆ. ಆಮೇಲೆ ಪಂಚಮುದ್ರೆಗಳನ್ನು ಧಾರಣೆ ಮಾಡುವಾಗ ಬೇರೆ ಬೇರೆ ಕಡೆ ಸ್ಥಾನದಲ್ಲಿ ಧಾರಣೆ ಮಾಡತಕ್ಕಂಥದ್ದು ಅದು ಕೂಡ ಪಂಚರಾಪ್ರೋಕ್ತವೇ, ಅದೇ ನಿಷಿದ್ಧ ಅಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬರೇ ಶಂಖ ಚಕ್ರ ಧಾರಣೆ ಮಾಡಿದ್ರು ಸಾಕು, ಶಾಸ್ತ್ರದಲ್ಲಿ ವೈಷ್ಣವತ್ವ ದೀಕ್ಷೆಗೆ ಅದು ಸಾಕು, ಪಂಚಮುದ್ರೆಯೂ ಉಂಟು. ಯಾಕಂದ್ರೆ ಆಚಾರ್ಯರೇ ಪಂಚಮುದ್ರೆಯನ್ನು ತಿರುಗುವ ಪಂಡಿತಾಚಾರ್ಯ ಕೊಟ್ಟದ್ದು, ತಿರುಗುವ ಪಂಡಿತಾಚಾರ್ಯ ನನ್ನ ಸಂದರ್ಭದಲ್ಲಿ ಈಗಲೂ ಪೂಜೆ ನಡೀತಾ ಇದೆ ಕಾಸರಗೋಡಿನಲ್ಲಿ ಕಾವುಮಠದಲ್ಲಿ, ಆಚಾರ್ಯರೇ ಕೊಟ್ಟು ಪಂಚಮುದ್ರೆ. ಇದರಿಂದ ಪಂಚಮುದ್ರೆಯೂ ಆಚಾರ್ಯರಿಗೆ ಸಂಬಂಧವೇ, ಹಾಗೆ ಅದು ಹೇಗೆ ವೈಷ್ಣವತ್ವ ದೀಕ್ಷೆಯು, ಹಾಗೆಯೇ ಇದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡುವುದರಿಂದ ಹೀಗೆ ಅಂಗಾರ ಅಂತಂದ್ರೆ ನಾವು ಹಚ್ಚಿಕೊಳ್ತಕ್ಕ ಅಂಗಾರದ ಮೂಲ ಅಂಗಾರ ಅಂತ ಕೆಟ್ಟ, ಆ ಕೆಟ್ಟಕ್ಕೆ ಧೂಪ ಹಾಕಿ ಭಗವಂತನಿಗೆ ಅರ್ಪಿಸಿದ್ದು ಅನ್ನೋದು ಅದು ಪ್ರಸಾದ ಆಯ್ತು. ಏಕ ಅಂಗಾರ ಖದ್ಯೋತ ಮಾತ್ರ ಪರಿಶಿಷ್ಟ ಹಾಸ್ಯಾದ. ಇಲ್ಲಿ ಏನಾಗಿದೆ, ದೊಡ್ಡ ಕೆಂಡದ ರಾಶಿ, ಆ ಹುದು ಎಲ್ಲ ಪೂಜೆ ಆಗೋಯ್ತು, ಒಂದು ಕೆಂಡದ ತುಂಡು ಉಳಿದಿದೆ. ಏಕ ಅಂಗಾರ ಖದ್ಯೋತ ಮಾತ್ರ, ಅದು ಎಷ್ಟಿದೆ, ಮೆಣಕು ಹುಳ ಉಂಟಲ್ಲ ಅಷ್ಟೇ, ಮೆಣಕು ಹುಳದಾಗ ಒಂದು ಸಣ್ಣ ಬೆಂಕಿಯ ಕಿಡಿ ಉಳಿದಿದೆ ಅದನ್ನು, ಅದೇನನ್ನಾದ್ರೂ ಸುಡುತ್ತಾ, ಅದು ಸುಡೋದಾಗತ್ತಿಲ್ಲ. ಖದ್ಯೋತ ಮಾತ್ರ ಪರಿಶಿಷ್ಟ, ಒಂದು ಮೆಣಕು ಉಳಿದ ಹಾಗೆ ಒಂದು ಸಣ್ಣ ಬೆಂಕಿಯ ಕಿಡಿ ಉಳಿದಿದೆ. ಎಷ್ಟೋ ದಿವಸದಿಂದ ದೊಡ್ಡ ರಾಶಿ ಮಾಡಿ ಮುಂದೆ ಎಲ್ಲ ಪೂಜೆ ಆಗಿ ಇಷ್ಟೇ ಉಳಿದಿದೆ. ಆ ಬೆಂಕಿಗೆ ಯಾವುದನ್ನು ತೇನ ತಂದೋ ಭಿನ್ನಬಹುದೇ, ಆದ್ರಿಂದ ಅದಕ್ಕಿಂತ ದೊಡ್ಡ ವಸ್ತು ಅನ್ನೋದು ಸುಡಲಾರ. ಇನ್ನೊಂದು ಸಣ್ಣ ಕಿಡಿ ಬೆಂಕಿ, ಅದರಲ್ಲಿ ಒಂದು ಇನ್ನೊಂದು ಕಟ್ಟಿಗೆ ಇಟ್ಟರೆ, ಒಂದು ಹುಲ್ಲು ಇಟ್ಟರೆ, ಒಂದೊಡ್ಡ ಯಾವುದೋ ಒಂದು ಪುಸ್ತಕ ಇಟ್ಟರೆ, ಒಂದು ಕಟ್ಟಿಗೆ ಚಕ್ಕೆ ಇಟ್ಟರೆ ಸುಡೋದು, ಯಾಕೆಂದ್ರೆ ಅದಕ್ಕಿಂತ ದೊಡ್ಡ ವಸ್ತು ಅನ್ನೋದು ಚಿಕ್ಕದಾಗುತ್ತೆ, ಚಿಕ್ಕದು ಅದೇ ನಂಜೆ ಹೋಗುತ್ತೆ ಒಂದು ಸುಡೋದಿಲ್ಲ. ತಥೋಪಿ ಬಹು ನದಹೇತ್ ಏವಂ ಸೌಮ್ಯ ಷೋಡಶಾನಾಂ ತೇ ಕಲಾನಾಂ ಏಕಾ ಕಲಾ ಅತಿಶಿಷ್ಟಾಸ್ಯ. ಹಾಗೆ ಏನಾಯ್ತು ಗೊತ್ತ, ಈಗ ಹಲವಾರು ಕಲೆಗಳನ್ನು ದೊಡ್ಡ ರಾಶಿ ಇದ್ದಲ್ಲ, ಒಂದೊಂದೇ ದಿವಸದಲ್ಲಿ ಆಹಾರ ಬಿಟ್ಟು ಬಿಟ್ಟು ಒಂದೊಂದೇ ಕಲೆ, 15 ಕಲೆಗಳು ಕಲೆಗಳು ಹೋಗಿ ಈಗ ಜೀವ ಕಲೆ ಮಾತ್ರ ಬಿಡುಕೊಳ್ಳದ ಹಾಗೆ ಉಳಿದಿದೆ, ಉಳಿದ ಕಲೆಗಳಿಗೆ ತ್ರಾಣ ಇಲ್ಲ. ಅತಿಶಿಷ್ಟ ಏಕಾ ಕಲಾ ಷೋಡಶಾನಾಂ ತೇ ಕಲಾನಾಂ, 16 ಕಲೆಗಳ ಈ ಸಮಷ್ಟಿಯಾದ ಶರೀರದಲ್ಲಿ ಎಲ್ಲಾ ಕಲೆಗಳು ಕೂಡ ದುರ್ಬಲ ಆಗ್ತಾ 15 ಕಲೆಗಳು ಹೋಗಿ ಏಕಾಕಲ ಒಂದು ಕಲೆ, ಅದು ಜೀವ ಕಲೆ, ಜೀವ ಒಂದಿದೆ. ದೇಹದಲ್ಲಿ ಯಾವುದಕ್ಕೂ ತ್ರಾಣ ಇಲ್ಲ, ಈಗ ಅದು ಮುಖ್ಯವಾಗಿ ಮನಸ್ಸಿಗೆ ತ್ರಾಣ ಇಲ್ಲ, ಮಣ್ಣಿನ ಇದು ಏಕ ಆ ಅನ್ನದಿಂದ ತ್ರಾಣ ಬರುವಂತಹದ್ದು ಮನಸ್ಸು, ಅದಕ್ಕೆ ತ್ರಾಣ ಇಲ್ಲ. ಏಕಾಕಲ ಅತಿಶಿಷ್ಟ ಹಾಸ್ಯ, ಆದ್ರಿಂದ ಏನು ದಯಾ ಏತರಿಗೆ ನ ವೇದಾಂತ ಅನುಭವಿಸಿ, ದಯಾ ಏತರಿಗೆ ವೇದಾಂತ ಅನುಭವಿಸಿ. ಆದ್ರಿಂದ ಒಂದೇ ಕಲೆ ಇರುವುದೀಗ, ಮನಸ್ಸು ಕೆಲಸ ಮಾಡ್ತಾ ಇಲ್ಲ, ಮನಸ್ಸಿಗೆ ತ್ರಾಣ ಇಲ್ಲ, ಆದ್ರಿಂದ ನಿನಗೆ ವೇದಗಳು ನೆನಪಿಗೆ ಬರ್ತಾ ಇಲ್ಲ. 15 ದಿವಸ ಉಪವಾಸ ಮಾಡಿದ್ದರು ಫಲ ಇದು, ಅದ್ರಿಂದ ಏನು ಅಶಾನ ಊಟ ಮಾಡಿ, ಇವತ್ತು 14 ದಿವಸ ಊಟ ಮಾಡಿ, ಅದನ್ನೇ ವಿನ್ಯಾಸಿಸಿ ಆಮೇಲೆ ಬಂದ ನಂತರ ಮಾತಾಡುವ ವಿಷಯ ಮುಂದಿನ ವಿಷಯ ಮಾತಾಡ್ತೇನೆ. ಈಗ ಸರಿಯಾಗಿ ಪುಷ್ಕರ ಊಟ ಮಾಡ್ಕೊಂಡು ಬಾ, ಊಟ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ನನ್ನ ಹತ್ರ ಮತ್ತೆ ಮಾತಾಡೋಣ ಅಂತ. ಈಗ ನೋಡಿ ಹಿಂದಿನ ಅವರು ಪಾಠ ಹೇಳುವಾಗ ನಮಗೆ ಪುಸ್ತಕ ಹಿಡ್ಕೊಂಡಲ್ಲ ಪ್ರಾಕ್ಟಿಕಲ್, ಆಮೇಲೆ ಸರಿ ಊಟ ಮಾಡ್ಕೊಂಡು ಬಾ ಮತ್ತಿನ ವಿಷಯ ಮಾತಾಡೋಣ. ಅವನು ಸಹ ಆಶ ಊಟ ಮಾಡಿದ, ಅಸಹ ಏನು ಉಪಸಾದ ಪುಷ್ಕರ ಊಟ ಮಾಡಿ ತಂದೆ ಹತ್ರ ಬಂದ 14 ದಿವಸ ಮೊದಲು ಹೋಗಿದ್ದಾಯ್ತು. ಆಮೇಲೆ ತಮ್ಮ ಯತ್ಕಿಂಚ ಪ್ರಚ್ಛ ಸರ್ವಮ ಪ್ರತಿಭೆ ಇದೆ, ಆಮೇಲೆ ನೀವು ಊಟ ಮಾಡಿ ಬಂದಿಯಾ? ಸರಿಯಾಗಿ ಊಟ ಮಾಡಿ ಬಂದ. ಈಗ ಹೇಳೋದು ಬೇಡ, ಶುರು ಮಾಡಿದ್ರೆ ಈಗ ಬರು ಈ ತಮ್ಮ ವಿಜ್ಞಾಸ ದೇವರು ಶುರು ಮಾಡಬೇಕು. ಏನಾದ್ರು ಈಗ ಬಂದಯ್ಯ, ಊಟ ಮಾಡಿದ್ದೇನೆ. ಆ ಮನಸ್ಸಿಗೆ ತಾಣ ಬಂತು, ತಾಣ ಬಂದು ಬಿಡುತ್ತೆ ಮನುಷ್ಯನಿಗೆ ಆಗುತ್ತೆ. ಸಹ ಯತ್ಕಿಂಜ ಬಪ್ಪ ಏನ್ ಅಪ್ಪ ಕೇಳಿದ್ರೋ ಸರ್ವಂಭ ಪ್ರತಿಭೆ ಎಲ್ಲ ಕೂತ್ರು ಬಿಟ್ಬಿಟ್ಟಂತ. ಅವರು ತಕ್ಷಣ ಬರೇ ಊಟ ಮಾಡುವ ಮೊದಲು ನೆನಪೇ ಆಗಿ ಯಾವುದನ್ನು ಹೇಳಲಿಕ್ಕೆ ಆಗಲಿಲ್ಲ ಅವರಿಗೆ. ಊಟ ಮಾಡಿ ಬಂದ ತಕ್ಷಣ ಎಲ್ಲ ಕೂತು. ಆದ್ರಿಂದ ಅವ್ರು ಹೇಳ್ತಾನೆ ಏನಾಯ್ತೀಗ ಅದಕ್ಕೆ ಕೂಡ ವಿಷಯ ಏನು ಅಂದ್ರೀಗ ಯಥಾ ಅದು ಅಭ್ಯಾಹಿತಸ್ಯ ಏಕಂ ಅಂಗಾರಂ ಅದ್ಯೋತ ಮಾತ್ರ ತಂ ತೃಣೈ ಉಪಸಮಾಧಾಯ ಪ್ರಾಚುರೈ. ಏನ್ ಮಾಡ್ಬೇಕಾಗ ಈಗ ದೊಡ್ಡ ರಾಶಿ ಬೇಕು. ನಂದಿ ನಂದಿ ನಂದಿ ಒಂದೇ ಕೆಂಡದಲ್ಲಿ ಒಂದು ತುಣುಕು ಒಂದು ಒಂದು ಕಿಡಿ ಮಾತ್ರ ಉಳಿದಿದೆ. ಅದ್ರ ಮೇಲೆ ದೊಡ್ಡ ಸಾಮಾನ್ಯ ಹಾಕಿದ್ರೆ ಅಥವಾ ತುಪ್ಪ ಒಯ್ದು ಬಿಟ್ರೆ ನಂದಿ ಆಗುತ್ತೆ. ಯಾವ ತುಪ್ಪ ಆಗುದಲ್ಲ ಅಂದ್ರೆ ಸ್ವ ಅಂದ್ರೆ ನನ್ನ ಮವ ಅಂತ ತುಪ್ಪ ಒಯ್ದು ಬಿಟ್ರೆ ಕಿಡಿ ಹೊರಟೋಗುತ್ತೆ. ಏನ್ ಮಾಡ್ಬೇಕು ಮತ್ತೆ ತೃಣೈ ಉಪಸಮಾದಾಯ ಆ ಒಂದು ಕಿಡಿ ಉಂಟಲ್ವ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಮುಳ್ಳು ಕಟ್ಟಿ ಒಡಗುತ್ತದೆ ಹಾಕಿ ಚೂರ್ ಚೂರು ಹಾಕಿ ಆ ಮುಳ್ಳು ಇಟ್ಕೊಳ್ತೀವಿ ಅದ್ರ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದ್ರ ಜಾಸ್ತಿ ಅವೆಲ್ಲ ಕಟ್ಟಿ ಹೀಗೆ ಒಂದೊಂದೇ ಅದಕ್ಕೆ ಅದಕ್ಕೆ ಒಂದೊಂದು ಸ್ವಲ್ಪ ದೊಡ್ಡದಾದ ಹಾಗೆ ಸಣ್ಣ ಸಣ್ಣ ಸಣ್ಣ ಸಣ್ಣದನ್ನು ಹಾಕಿ ಅದನ್ನ ಪ್ರಾಚುರ ಅದನ್ನು ಮತ್ತೆ ಬೆಂಕಿ ಜೋರಾಗಿ ಜ್ವಲಿಸುವಂತೆ ಪ್ರಜ್ವಲಿಸುವಂತೆ ಮಾಡಬೇಕು. ಆಮೇಲೆ ದೇವ ತದೋಗಿಬಹುದೇ ಆಮೇಲೆ ಎಷ್ಟು ದೊಡ್ಡ ರಾಶಿ ಆಗಿದ್ರೆ ಸುಟ್ಟ ಆಗುತ್ತೆ. ಬರೇ ಕಿಡಿ ಇತ್ತು, ಕಿಡಿ ಮೇಲೆ ಹಾಕಿದ್ರೆ ಸುಟ್ಟು ಹೋಗಿಲ್ಲ, ಅದೇ ಬೆಂಕಿನಲ್ಲಿ ಹೋಯ್ತು. ಸಣ್ಣ ಸಣ್ಣ ಹುಲ್ಲಿಂದು ಗರಿ ಹಾಕು, ಒಣ ಹುಲ್ಲು ಚೂರು ಚೂರು ಹಾಕು, ಅದನ್ನು ಹಿಡ್ಕೊಳ್ಳುತ್ತೆ. ಹಿಡ್ಕೊಂಡು ದೊಡ್ಡದಾಗುತ್ತೆ, ಅದನ್ನು ಸ್ವಲ್ಪ ದೊಡ್ಡದು ಹಾಕು. ಆಮೇಲೆ ಮತ್ತೊಂದು ಮತ್ತೊಂದು ಮತ್ತೆ ಕೆಂಡ ದೊಡ್ಡ ದೊಡ್ಡ ಕಬ್ಬಿಟ್ಟು ಮರ ನಿಂಬೆಗಳನ್ನ ಹಾಕು, ಮತ್ತೆ ಪ್ರಜ್ವಲಿಸುತ್ತೆ. ಆಮೇಲೆ ತತ್ವಪಿ ಬರುವುದಾಗಿ ಅದಕ್ಕಿಂತ ದೊಡ್ಡ ಏನ್ ತಂದ್ರೆ ಸುಟ್ಟುಬಿಡುತ್ತೆ. ಹಾಗೆ ಮೊದಲು ಕಿಡಿ ಮಾತ್ರ ಇರುವುದಲ್ಲ, ಆ ಕಿಡಿಯನ್ನು ಪ್ರಜ್ವಲಿಸ್ಬೇಕಪ್ಪ. ಏವಂ ಸೌಮ್ಯತೆ ಷೋಡಶಾನಾಂ ಕಲಾನಾಂ ಏಕ ಕಲಾ ಅತಿಶಿಷ್ಟ ಅಭೂತು. ಅದನ್ನ ಸಾ ಅನ್ನೇನ ಉಪಸಮಾಹಿತ ಪ್ರಾಜ್ವಾಲಿ. ಈಗ ಏನಾಯ್ತು ಅಂತ ನೀವು ಊಟ ಮಾಡಿದೆ ಅಲ್ವಾ, ಊಟ ಮಾಡಿದ್ರೆ ಚೂಚೂದೆ ಚೂಚೂದೆ ಚೂಚೂದೆ ಒಂದು ಕಡೆ ಇಟ್ಟ ನೆನಪಂತ. ಈಗ ಊಟ ಮಾಡಿದ್ರಿಂದ ಆ ಕಿಡಿ ಪ್ರಜ್ವಲಿಸಿ ಶುರುವಾಯ್ತು. ಹೊರಗೆ ಮನಸ್ಸಿನ ಶಕ್ತಿ ಜಾಗೃತವಾಯಿತು. ಅದರಿಂದ ವೇದಾನ ಅನುಭವಿಸಿ ತಯಾ ಏತರ್ಹಿ ವೇದಾನ ಅನುಭವಿಸಿ. ಅದ್ರಿಂದ ಈಗ ನಿನಗೆ ನಾನು ಯಾವ್ದು ಕೇಳಿದ್ರು ನೆನಪಾಗುತ್ತೆ. ಸೊ ಮನಸ್ಸಿನ ಒಳಗಿರತಕ್ಕಂತಹ ಚಿಂತನೆ ನೆನಪು ಇದೆಲ್ಲವೂ ಕೂಡ ಬಹಳ ಜಾಗೃತವಾಗಿರ್ತಕ್ಕಂಥದ್ದು. ಯಾವುದರ ಮೂಲಕ ಅಂದ್ರೆ ನಾವು ತೆಗೆದುಕೊಳ್ಳತಕ್ಕಂಥ ಆಹಾರದ ಮೂಲಕ. ಆಹಾರದ ಸೂಕ್ಷ್ಮ ಭಾಗವೇ ನಮ್ಮ ಮನಸ್ಸಿಗೆ ಹೋಗಿ ಸೇರಿದೆ. ಆದ್ದರಿಂದ ಚಿಕ್ಕವರಿಗೆಲ್ಲ ನೆನಪಾಗುತ್ತೆ ಅಂತ ಅರ್ಥ ಅಲ್ಲ. ಆಗ ನಮಗೆ ತುಂಬಾ ನೆನಪಾಗ ಏನ್ ಮಾಡ್ಬೇಕು, ಸಖತ್ತು ತಿನ್ಬೇಕು. ಹೋಗಿರ್ತಕ್ಕ ಮುಗಿತಕ್ಕ ತಿಂದವರಿಗೆಲ್ಲ ಸ್ಮರಣ ಶಕ್ತಿ ಬರೋದಿಲ್ಲ. ತಿನ್ನುವುದಕ್ಕೂ ಒಂದು ಮಿತಿ ಬೇಕು, ಮತ್ತು ತಿನ್ನುವುದಕ್ಕೆ ಒಂದು ಇದು ಬೇಕು, ಆಯ್ಕೆ ಬೇಕು. ಏನಂದ್ರೆ ಯಾವುದನ್ನು ತಿಂದರೆ ಮನಸ್ಸಿಗೆ ಒಳ್ಳೆಯದೋ ಅಂದ್ರೆ ಸಾತ್ವಿಕ ಆಹಾರವೋ ಅದನ್ನು ತಿನ್ನು. ಏನೇನೋ ತಿಂದರೆ ಮನಸ್ಸಿಗೆ ಉಪಯೋಗ ಕೊಡುತ್ತೆ. ಆಹಾರ ತಿಂದು ಕಾಯಿಲೆ ಬರುತ್ತೆ, ಹಾಗೆ ಮನಸ್ಸಿಗೂ ಕಾಯಿಲೆ ಬರುತ್ತೆ. ಕೆಟ್ಟ ಆಹಾರ ಮನಸ್ಸಿಗೆ ಕಳಿಸಿದ್ರೆ ಮನೋರೋಗ ಆಗುತ್ತೆ. ಸೈಕಿಕ್ ಇದ್ದಿದ್ದು ಸೈಕಿಕ್ ಕಡೆ ಸೈಕೋಥೆರಪಿ ಮಾಡ್ಬೇಕಾಗುತ್ತೆ. ಅದರಿಂದ ಸಾತ್ವಿಕ ಆಹಾರವನ್ನ ನಿಜವಾಗಿ, ಯಾಕಂದ್ರೆ ಒಳ್ಳೆಯದು ಆಹಾರ ಜಾಸ್ತಿ ಕೊಟ್ಟ ಜೀವನ ಆಗೋದಿಲ್ಲ, ಹಾಗೆ ಬುದ್ಧಿಗೂ ಜೀವನ ಆಗುತ್ತೆ. ಅದರಿಂದ ಸ್ಮರಣ ಶಕ್ತಿಗೆ ಒಳ್ಳೆಯದು ಆಹಾರ ಅಂತ ತಿಳ್ಕೊಂಡು ಸುಮ್ಮನೆ ತಿಂತಾ ಇರೋದಲ್ಲ, ತಿನ್ನುವುದರಲ್ಲಿ ಮಿತಿ ಬೇಕು, ಆಯ್ಕೆ ಬೇಕು, ಎಲ್ಲೋ ಬೇಕು. ಸಾತ್ವಿಕ ಆಹಾರವನ್ನ ಮಿತವಾಗಿ ಚಿತ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಭಾರತ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗ ಆಹಾರ. ಅದಕ್ಕೆ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡ್ರೆ ಮನಸ್ಸು ಸಾತ್ವಿಕವಾಗಿ ಚಿಂತನೆ ಮಾಡುತ್ತೆ. ರಾಜಸ ಆಹಾರ ತಗೊಂಡ್ರೆ ಮನಸ್ಸು ರಾಜಸ್ವಾದ ಚಿಂತನೆ ತೊಡಗುತ್ತೆ, ತಾಮಸ ಆಹಾರ ತಗೊಂಡ್ರೆ ಮನಸ್ಸು ತಾಮಸವಾದ ಚಿಂತನೆ. ಹಾಗಾಗಿ ನಾವು ತೆಗೆದುಕೊಳ್ಳತಕ್ಕ ಆಹಾರದಲ್ಲಿ ಎರಡು ಆಸ್ಪೆಕ್ಟ್ ಗಳಿವೆ, ದೇಹಕ್ಕೆ ಯಾವುದು ಒಳ್ಳೆಯದು, ಮನಸ್ಸಿಗೆ ಯಾವುದು ಒಳ್ಳೆಯದು, ಇದೆರಡನ್ನೂ ಯೋಚನೆ ಮಾಡಿ ತಗೊಳ್ಬೇಕು. ದೇಹಕ್ಕೆ ಒಳ್ಳೆಯದಾದಂತಹ ಆಹಾರಗಳು ತುಂಬಾ ಇವೆ, ಅವು ಕೆಲವು ಮನಸ್ಸಿಗೆ ಒಳ್ಳೆಯದು. ದೇಹಕ್ಕೆ ಒಳ್ಳೆಯದು ಆ ತೊಂಡೆಕಾಯಿ ಇತ್ಯಾದಿ, ಅವು ದೇಹಕ್ಕೆ ಒಳ್ಳೆಯದು, ಬಾರಿ ಒಳ್ಳೆಯದು. ಅದು ತಿನ್ಬೇಡ, ಯಾಕೆಂದ್ರೆ ತೊಂಡೆಕಾಯಿ ತುಂಬಾ ತಿಂದರೆ ಬುದ್ಧಿವಂತ ಆಗುತ್ತೆ. ನಮಗೆ ದೇಹ ಮಾತ್ರ ಒಳ್ಳೆಯ ಗುರಿ ಹಾಗೆ ಗಟ್ಟಿಮುಟ್ಟಾಗಿ